ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 6:50.49 ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಹಸಿರೆಲೆ ಗೊಬ್ಬರಗಳು, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗೆ ಸಂದರ್ಶನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಹಸಿರೆಲೆ ಗೊಬ್ಬರಗಳು, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ನಂತರ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ, ಈ ವಿಚಾರವಾದಂತಹ ಮಾಹಿತಿ ಪ್ರಸಾರವಾಗಲಿದೆ. ಬನ್ನಿ ಈಗ ಮೊದಲಿಗೆ ಕೇಳೋಣ, ಮಣ್ಣಿನ ಆರೋಗ್ಯಕ್ಕಾಗಿ ಹಸಿರೆಲೆ ಗೊಬ್ಬರಗಳು, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಹಸಿರೆಲೆ ಗೊಬ್ಬರಗಳು, ಇವತ್ತು ಹಸಿರೆಲೆ ಗೊಬ್ಬರಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಾವೆ ಹಾಗೂ ಹೆಚ್ಚು ಮಹತ್ವವನ್ನು ಕೂಡ ಗಳಿಸಿಕೊಂಡಿದ್ದಾವೆ. ಇವತ್ತು ಸಾವಯವ ಕೃಷಿಗೆ ಹೆಚ್ಚು ಇವತ್ತು ಪ್ರಾಮುಖ್ಯತೆ ಬಂದಂತಹ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರಗಳಿಗೆ ಅನಿವಾರ್ಯವಾಗಿ ಕೃಷಿಕರು ಹೋಗಬೇಕಾದಂತಹ ಒಂದು ಸಂದರ್ಭ ಬಂದಿದೆ. ಇವತ್ತು ಸಾವಯವ ಅಂಶವನ್ನು ನಮ್ಮ ಮಣ್ಣಿನಲ್ಲಿ ಭೂಮಿಯಲ್ಲಿ ಹೆಚ್ಚಳವನ್ನು ಮಾಡಬೇಕು ಅಂತ ಹೇಳಿದರೆ ಹಸಿರೆಲೆ ಗೊಬ್ಬರಗಳು ಅದಕ್ಕೆ ಹೆಚ್ಚು ಪೂರಕವಾಗಿ ಕೆಲಸವನ್ನು ಮಾಡ್ತವೆ. ಈ ನಿಟ್ಟಿನಲ್ಲಿ ಈ ಹಸಿರೆಲೆ ಗೊಬ್ಬರ ಅಂತ ಅಂದರೆ ಏನು, ಇದನ್ನು ಬಳಸ್ತಕ್ಕಂತಹ ವಿಧಾನಗಳು ಯಾವ್ಯಾವುದು, ಹಸಿರೆಲೆ ಗೊಬ್ಬರವನ್ನು ಹೊರಗಿನಿಂದಲೂ ಕೂಡ ನಾವು ತಂದು ಬಳಕೆಯನ್ನು ಮಾಡಬಹುದು, ನಮ್ಮ ಭೂಮಿಯಲ್ಲಿಯೇ ಬೆಳೆದು ಕೂಡ ಅದರ ಬಳಕೆಯನ್ನು ಮಾಡಬಹುದು, ಈ ಕ್ರಮಗಳು ಹೇಗೆ, ಮತ್ತು ಈ ಹಸಿರೆಲೆ ಗೊಬ್ಬರಕ್ಕಾಗಿ ಎಂತಹ ಗಿಡಗಳನ್ನು ನಾವು ಆಯ್ಕೆಯನ್ನು ಮಾಡಿಕೊಳ್ಳಬೇಕು, ಇವೇ ಮೊದಲಾದಂತಹ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಜಿ ಪ್ರಮೋದ್ ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರಮೋದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಸಿರೆಲೆ ಗೊಬ್ಬರಗಳು ಇವತ್ತು ಹೆಚ್ಚು ಕೃಷಿಕರು ಅದನ್ನು ಬಳಕೆಯನ್ನು ಮಾಡ್ತಾ ಇರೋಂಥದ್ದನ್ನು ನಾವು ಗಮನಿಸಬಹುದು. ವೈಜ್ಞಾನಿಕವಾಗಿ ಮಾಡಿದಾಗ ಹೆಚ್ಚು ಪ್ರಯೋಜನವನ್ನು ಕೂಡ ಅವರು ಪಡೆದುಕೊಳ್ಬಹುದು. ಈ ನಿಟ್ಟಿನಲ್ಲಿ ಈ ಹಸಿರೆಲೆ ಗೊಬ್ಬರ ಅಂತ ಅಂದ್ರೆ ಏನು ಸರ್? ಸಾವಯವ ಕೃಷಿ ಬಗ್ಗೆ ನಾವೆಲ್ಲರೂ ಕೂಡ ತುಂಬಾ ಒಂದು ಒತ್ತನ್ನ ಮಹತ್ವನ ಕೊಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಮಣ್ಣಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಗಳು ಕ್ಷೀಣಿಸ್ತಾ ಇರತಕ್ಕಂಥದ್ದು. ಆಮೇಲೆ ಎಲ್ಲೆಡೆ ರೈತರು ನಮಗೆ ಸುಮಾರು ಪ್ರಶ್ನೆಗಳು ಕೇಳೋದೇನೆಂದರೆ, ಸರ್ ನಾವು ಎಲ್ಲ ಥರದ್ದು ಪ್ರಾಕ್ಟೀಸ್ನ ನಾವು ಮಾಡ್ತಾ ಇದ್ದೀವಿ, ಎಲ್ಲ ನೀವು ಹೇಳದಂಥ ಎಲ್ಲ ಪರಿಪಾಲನೆ ಮಾಡ್ತಿದ್ದೀವಿ, ಆದರೂ ಕೂಡ ನಮ್ಮ ಇಳುವರಿ ತುಂಬ ಕಡಿಮೆ ಆಗ್ತಾ ಇದೆ, ಕಾರಣ ಏನು ಅಂತ ಒಂದು ಕ್ವಶನ್ನು. ಅದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಸಾವಯವ ಕೃಷಿನ ಅಳವಡಿಸ್ಕೊಂಡಿರ್ತಕ್ಕಂಥ ರೈತರು ಕೂಡ, ಸರ್ ಬೇರೆ ಹೊಲಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಒಂದು ಇಳುವರಿ ತುಂಬ ಕಡಿಮೆ ಆಗ್ತಾ ಇದೆ, ಏನಕ್ಕೆ ಸರ್ ನಮಗೆ ಗೊಬ್ಬರಗಳು ಪೂರೈಸಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಗಳನ್ನು ನಮಗೆ ಅವಾಗವಾಗ ಕೇಳ್ತಿರ್ತಾರೆ ರೈತರು. ಆ ಒಂದು ನಿಟ್ಟಿನಲ್ಲಿ ಸಾವಯವ ಕೃಷಿಗೆ ಒಂದು ಹೆಬ್ಬಾಗಿಲು ಅಂತ ಹೇಳ್ಬೋದು ನಮ್ಮ ಈ ಹಸಿರೆಲೆ ಗೊಬ್ಬರಗಳು. ಯಾಕಂದರೆ ಯಾವುದೇ ಒಂದು ಕೃಷಿ ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗ್ಬಿಟ್ಟು ಈ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಈ ಹಸಿರೆಲೆ ಗೊಬ್ಬರ ಇದೆಯಲ್ಲ, ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಆ ನಿಟ್ಟಿನಲ್ಲಿ ಹೇಳೋದಾದರೆ, ಈಗ ನಾವು ಕೊಟ್ಟಿಗೆ ಗೊಬ್ಬರನೂ ಕೂಡ ಹಾಕ್ತಿದ್ವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ, ಹಾಗೂ ಎಲ್ಲರ ಮನೆಗಳಲ್ಲೂ ಕೂಡ ಸಾಕಷ್ಟು ದನ ಹಸುಗಳು ಇಲ್ಲದೇ ಇರೋದೊಂದು ಮುಖ್ಯ ಕಾರಣ. ಆಮೇಲೆ ವೈಜ್ಞಾನಿಕ ರೀತಿಯಲ್ಲಿ ಗೊಬ್ಬರಗಳನ್ನು ಮಾಡದೇ ಇರತಕ್ಕಂಥದ್ದು ಇನ್ನೊಂದು ಕಾರಣ. ಸೊ ಆ ನಿಟ್ಟಿನಲ್ಲಿ ಹಸಿರೆಲೆ ಗೊಬ್ಬರಗಳು ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಮರದ ಗಿಡದ ಹಸಿರಾಗಿರ್ತಕ್ಕಂಥ ಭಾಗ ಹಾಗೂ ಮೃದುವಾಗಿರ್ತಕ್ಕಂಥ ಕಾಂಡಗಳನ್ನು ನಾವು ಭೂಮಿಗೆ ಸೇರಿಸೋದಿದೆಯಲ್ಲ, ಅದನ್ನು ನಾವು ಹಸಿರೆಲೆ ಗೊಬ್ಬರ ಅಂತ ಕರೆಸ್ಕೊಂತೀವಿ. ಈ ಹಸಿರೆಲೆ ಗೊಬ್ಬರದಲ್ಲಿ ನಾವು ಸುಮಾರು ಥರದ್ದು ಗಿಡಗಳನ್ನು ನಾವು ಬಳಸಬಹುದು. ಅದರಲ್ಲಿ ಒಂದು ಗಮನಹರಿಸಬೇಕಾಗಿರೋ ಅಂಶ ಅಂತ ಹೇಳಿದ್ರೆ, ಅದು ಮೃದುತ್ವವನ್ನು ಹೊಂದಿರಬೇಕು. ಅಂತಂದ್ರೆ ಬೇಗ ಅದು ಮಣ್ಣಿಗೆ ಕರಗ ಹಂಗಿರ್ಬೇಕು, ಮಣ್ಣಿಗೆ ಸೇರುವ ಹಾಗೆ ಇರಬೇಕು. ಮೃದುವಾಗಿದ್ದಾಗ ಅದು ಬೇಗ ಸೇರಿ ಹೋಗುತ್ತೆ. ಹಾಗಾಗಿ ಮೃದುವಾಗಿರ್ತಕ್ಕಂತಹ ಗಿಡಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ. ಈ ಹಸಿರೆಲೆ ಗೊಬ್ಬರಗಳನ್ನ ಬಳಸ್ತಕ್ಕಂತಹ ವಿಧಾನಗಳು ಯಾವ್ಯಾವಿದ್ದಾವೆ? ಈಗ ಹಸಿರೆಲೆ ಗೊಬ್ಬರಗಳನ್ನ ಬಳಸ್ತಕ್ಕಂಥ ವಿಧಾನದಲ್ಲಿ ಸಾಮಾನ್ಯವಾಗಿ ನಾವು ನಮಗೆ ಕೃಷಿಗೆ ಯೋಗ್ಯವಲ್ಲದ ಭೂಮಿ, ಅರಣ್ಯ ಪ್ರದೇಶ ಆಗಿರೋದು, ಗೋಮಾಳ ಆಗಿರ್ಬೋದು, ಅಥವಾ ರಸ್ತೆ ಬದಿಯಂಥ ಜಾಗಗಳಲ್ಲಿರ್ಬೋದು, ಅಂಥ ಕಡೆ ನಾವು ಸಾಕಷ್ಟು ಗಿಡಗಳು ಬೆಳೆದಿರುತ್ತೆ. ಆ ಗಿಡಗಳನ್ನು ನಾವು ಗಮನಿಸಿ ಅವುಗಳನ್ನು ನಾವು ಕಟ್ ಮಾಡಿ ಅಥವಾ ಅವನ್ನು ಕುಯಿಲು ಮಾಡಿ ತಗೊಂಬಂದು ನಮ್ಮ ಹೊಲದಲ್ಲಿ ಸೇರಿಸೋ ಒಂದು ವಿಧಾನ ಇದೆಯಲ್ಲ, ಅದು ಹಸಿರೆಲೆ ಬಳಸುವ ವಿಧಾನ. ಈ ಹಸಿರೆಲೆ ಗೊಬ್ಬರದಲ್ಲಿ ಎರಡು ಥರದ್ದು ಬರುತ್ತೆ, ಒಂದು ಹಸಿರು ಗೊಬ್ಬರ ಅನ್ನೋದೊಂದು, ಇನ್ನೊಂದು ಹಸಿರು ಎಲೆ ಗೊಬ್ಬರ ಅಂತ ಹೇಳಿ. ಈ ಹಸಿರು ಗೊಬ್ಬರ ಅನ್ನೋದೇನಂತಂದ್ರೆ, ನಾವು ಹೊರಗಡೆಯಿಂದ ಏನು ತರೋ ಅವಶ್ಯಕತೆ ಇಲ್ಲ, ನಮ್ಮ ಹೊಲದಲ್ಲೇ ನಾವು ಹಸಿರು ಸಸ್ಯಗಳನ್ನ ಬೆಳೆಸ್ಕೊಂಡು ನಾವು ಅದನ್ನ ಅಲ್ಲೇ ಮಣ್ಣಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡೋದಿದೆಯಲ್ಲ, ಅದು ಹಸಿರು ಗೊಬ್ಬರ ಅಂತ ಅನ್ಸ್ಕೊಳುತ್ತೆ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ನಾವು ಅದನ್ನ ಇನ್ಸಿಟು ಅಂತ ಹೇಳ್ತೀವಿ. ಅದೇ ನಾವು ಹೊರಗಡೆಯಿಂದ ತಂದು ಹಾಕ್ತಕ್ಕಂಥದ್ದನ್ನ ನಾವು ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ, ಅದನ್ನ ಎಕ್ಸಿಟು ಅಂತ ಕರಿತೀವಿ. ಇವೆರಡರಲ್ಲೂ ಕೂಡ ನಮಗೆ ಏನು ವ್ಯತ್ಯಾಸ ಅನ್ನೋದಾದ್ರೆ, ಸಾಮಾನ್ಯವಾಗಿ ನಮ್ಮ ಹೊಲ ಸುತ್ತಮುತ್ತ ನಮಗೆಲ್ಲೂ ಜಾಗ ಇಲ್ಲ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಆದರೂ ನಾನು ನನ್ನ ಸಾವಯವ ಪದಾರ್ಥನ, ನಾನು ಮಣ್ಣಲ್ಲಿರ್ತಕ್ಕಂಥ ಸಾವಯವ ಅಂಶನ ಜಾಸ್ತಿ ಮಾಡಬೇಕು ಅಂದಾಗ ಈ ಹಸಿರೆಲೆ ಗೊಬ್ಬರಗಳನ್ನು, ಹಸಿರು ಗೊಬ್ಬರಗಳನ್ನು ತಮ್ಮ ಜಮೀನಲ್ಲೇ ಬೆಳೆಸ್ಕೋಬಹುದು. ಈ ಹಸಿರು ಗೊಬ್ಬರಕ್ಕಾಗಿ ಗಿಡಗಳನ್ನು ಆಯ್ಕೆ ಮಾಡುವಾಗ ಏನೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ? ಹೌದು, ಈ ಹಸಿರು ಗೊಬ್ಬರ ಅಂದರೆ ನಮ್ಮ ಹೊಲದಲ್ಲೇ ಬೆಳಿಬೇಕು ಅಂತ ಹೇಳಿದ್ವಲ್ಲ, ಆ ಥರದ್ದು ಒಂದು ಗಿಡಗಳನ್ನು ನಾವು ಬೆಳಿಬೇಕು ಅಂದಾಗ ಮೊದಲನೇದಾಗಿ ನೋಡಬೇಕಾದ್ರೆ ಅತಿ ಹೆಚ್ಚು ಒಂದು ಎಲೆಗಳನ್ನ ಬಿಡ್ತಕ್ಕಂಥದ್ದು, ಅಂದ್ರೆ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಬಯೋಮಾಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಜಾಸ್ತಿ ಒಂದು ಎಲೆಗಳು ಕಾಂಡಗಳು ಬರ್ತಕ್ಕಂಥದ್ದು, ಒಂದು ಉದುರಿಸ್ಬೇಕು. ಒಂದು ಎರಡನೇದು ಬಂದ್ಬಿಟ್ಟು ಅತಿ ಕಡಿಮೆ ಅವಧಿಯಲ್ಲಿ ಅದರದ್ದು ಲೈಫ್ ಸೈಕಲ್ ಅಂತ ಹೇಳ್ತೀವಿ, ಅದ್ರ ಜೀವಿತಾವಧಿ ಏನಿದೆಯಲ್ಲ ಬೇಗ ಮುಗಿತಕ್ಕಂಥದ್ದು ಆಗಿರ್ಬೇಕು. ಎರಡು, ಹಾಗೆ ಆದಷ್ಟು ಕೂಡ ನಾವು ದ್ವಿದಳ ಧಾನ್ಯಗಳ ಬೆಳೆಗಳನ್ನ ನಾವು ಹಸಿರು ಗೊಬ್ಬರವಾಗಿ ಬಳಸ್ತಕ್ಕಂಥದ್ದು ಸೂಕ್ತ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಸಾಕಷ್ಟು ಪ್ರಮಾಣದ ಸಾರಜನಕದ ಗಂಟುಗಳು ಇರುತ್ತೆ. ಏನ್ ಮಾಡುತ್ತಪ್ಪ ಈ ಗಂಟುಗಳು ಅಂದ್ರೆ, ರೈಸೋಬಿಯಂ ಅಂತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿ ಜೊತೆ ಈ ಗಿಡಗಳು ಸೇರ್ಕೊಂಡು ವಾತಾವರಣದಲ್ಲಿ ಇರ್ತಕ್ಕಂಥ ಒಂದು ಸಾರಜನಕನ ಕೇಂದ್ರೀಕರಿಸಿ ಅದನ್ನ ಬೇರುಗಳೆಲ್ಲ ಗಂಟುಗಳಲ್ಲಿ ಅದನ್ನ ಇಟ್ಟಿರುತ್ತೆ. ಅದನ್ನ ಸಾರಜನಕದ ಗಂಟು ಅಂತ ನಾವು ಕರಿತೀವಿ. ಹೌದು, ಸೊ ಇದರಲ್ಲಿ ಇದಿಷ್ಟು ಗಮನ ಆರಿಸ್ಬೇಕು. ಆಮೇಲೆ ಇನ್ನೊಂದೇನಂದ್ರೆ, ತುಂಬಾ ಹಲಸಾಗಿ ಬೆಳಿಬೇಕು ಹಾಗೂ ಆ ಕಡಿಮೆ ನೀರಿನಲ್ಲೂ ಕೂಡ ಚೆನ್ನಾಗಿ ಬರ್ತಕ್ಕಂಥ ಒಂದು ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದಾದ್ಮೇಲೆ ಬೆಳೆದ್ಮೇಲೆ ಸಾಮಾನ್ಯವಾಗಿ ಈ ಗಿಡಗಳು ಯಾವ್ಯಾವ ಬರ್ತವೆ ಅಂತ ಹೇಳಿದ್ರೆ, ನಾನು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಒಂದು ಅಲಸಂದೆ, ನಮ್ಮ ಕಣ್ಣಿಗೆ ತುಂಬ ಬೇಗ ಕಾಣಿಸ್ತಕ್ಕಂಥದ್ದು ಅಲಸಂದೆ. ಈ ರೈತ ಬಾಂಧವರಿಗೆಲ್ಲ ಗೊತ್ತಿರೋ ಹಾಗೆ ಅಲಸಂದೆಗೆ ಎರಡೇ ಎರಡು ತಿಂಗಳಿಗೆ ನಾವು ಹಾಕಿರೋ ಜಾಗನ ಕಂಪ್ಲೀಟ್ ನಮ್ಮ ಭೂಮಿನ ಒಂದು ಚೂರು ಮಣ್ಣು ಕಾಣಿಸ್ದಂಗೆ ಕವರ್ ಮಾಡಿಬಿಡುತ್ತೆ. ಅಂದರೆ ಅದು ಬೆಳೀತಕ್ಕಂಥ ವೇಗ ತುಂಬ ಜಾಸ್ತಿ. ಇದು ಒಂದು. ಎರಡನೇದು ಬಂದ್ಬಿಟ್ಟು ನಮಗೆ ಅಪ್ಸೆಣಬು ಅಂತ ಕರಿತೀವಿ ನಾವು. ಇನ್ನೊಂದು ಡೈಂಚ ಅಂತ ಕರಿತೀವಿ. ಆಮೇಲೆ ಇನ್ನು ನಾವು ಬೇರೆ ಬೆಳಿಬೇಕು ಅಂತ ಹೇಳಿದ್ರೆ, ನಾವು ಅವರೇನು ಕೂಡ ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸ್ಕೋಬಹುದು. ಆಮೇಲೆ ಉದ್ದು, ಹೆಸರು, ಹುರುಳಿನೂ ಕೂಡ ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸಬಹುದು. ಈ ಗಿಡಗಳನ್ನ ನಾವು ಬಳಸಿದಾಗ ಸಾರಜನಕನ ಕೇಂದ್ರೀಕರಿಸುತ್ತೆ, ಅದ್ರ ಜೊತೆಗೆ ಸಾಕಷ್ಟು ಪ್ರಮಾಣದ ಸಾವಯವ ಪದಾರ್ಥನ ಭೂಮಿಗೆ ಸೇರಿಸುತ್ತೆ. ಈಗ ಯಾವ್ಯಾವ ಗಿಡಗಳನ್ನ ಹಸಿರೆಲೆ ಗೊಬ್ಬರವಾಗಿ ನಾವು ಬಳಸಬಹುದು ಮತ್ತೆ ಅವುಗಳನ್ನ ಬಳಕೆ ಮಾಡತಕ್ಕಂಥ ಕ್ರಮ ಹೇಗೆ? ಹೌದು, ಈಗ ಯಾವ್ಯಾವ ಗಿಡಗಳನ್ನೋದಕ್ಕಿಂತ ಅಲಸಂದೆನ ನಾವು ಒಂದು ನಮ್ಮ ಹೊಲದಲ್ಲೇ ಬೆಳೆಸ್ತಕ್ಕಂಥದ್ದು, ಇದರಲ್ಲಿ ನಾವು ಒಂದು ಚೂರು ಒಂದೊಂದು ಗಿಡಗಳನ್ನ ಒಂದೊಂದು ಒಂದು ಸಂದರ್ಭಗಳಲ್ಲಿ ನಾವು ಬೆಳಿಬೇಕಾಗುತ್ತೆ. ಉದಾಹರಣೆಗೆ ಈಗ ನಾನು ಹೇಳ್ಬೇಕಂದ್ರೆ ಪೂರ್ವ ಮುಂಗಾರು, ಇವಾಗ ನಮ್ಗೆ ಏನಿದೆಯಲ್ಲ ಪೂರ್ವ ಮುಂಗಾರು ಮಳೆಗೆ ಮೊದಲನೇ ಮಳೆ ಆದ ತಕ್ಷಣ ನಮ್ಮ ಹೊಲಗಳಲ್ಲಿ ಈ ಹಸಿರೆಲೆ ಗೊಬ್ಬರಗಳನ್ನು ಹಾಕೊಳ್ತಕ್ಕಂಥದ್ದು ಮಾಡಬೇಕು ನಾವು. ಅದರಲ್ಲಿ ನಾವು ಈ ನಮ್ಮ ಭಾಗಕ್ಕೆ ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು ಅಂದರೆ ಅಲಸಂದೆ ಹಾಗೂ ಅಪ್ಸೆಣಬು ಅಂಥೇಳಿ. ಆಮೇಲೆ ಡೈಂಚ ಕೂಡ ಬರುತ್ತೆ. ಡೈಂಚ ಅಂದರೆ ನಮ್ಮ ಆಲೂರಿಂದ ಈ ಕಡೆ ಎಲ್ಲೆಲ್ಲಿ ಬೆಳಿತೀವೋ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಇರ್ತಕ್ಕಂಥ ಪ್ರದೇಶದಲ್ಲಿ ಡೈಂಚ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಮೊದಲನೇ ಮಳೆ ಬಿದ್ದಾಗ ನಾವೆಲ್ಲ ಏನು ಮಾಡ್ತೀವಿ, ಒಂದ್ಸರಿ ಉಳುಮೆ ಮಾಡ್ತೀವಿ. ಆ ಉಳುಮೆ ಮಾಗಿ ಉಳುಮೆ ಮಾಡಿದ ತಕ್ಷಣ ನಾವು ಏನು ಮಾಡಬೇಕು ಅಂದರೆ ಎರಡನೇ ಮಳೆಗೆ ಇನ್ನೇನು ಬರುತ್ತೆ ಅನ್ನೋ ಟೈಮಲ್ಲಿ ನಾವು ಬೀಜಗಳನ್ನು ಎರಚಿಬಿಟ್ಟು ಕವರ್ ಮಾಡಿಬಿಟ್ರೆ ಸುಮಾರು ಒಂದು 50-55 ದಿನದೊಳಗಡೆ ಇವು ಕಟಾವಿಗೆ ಬರುತ್ತೆ. ಕಟಾವಿಗೆ ಬರುತ್ತೆ ಅನ್ನೋದಾದರೆ ಅದು ಯಾವಾಗ ಕಟಾವು ಮಾಡಬೇಕು ಅಂದರೆ ಗಿಡಗಳು ಹೂ ಹೊಂಡ್ತಿರಬೇಕು. ಹೂ ಹೊಂಡದ ಮೇಲೆ ಯಾವುದೇ ಕಾರಣಕ್ಕೆ ಇದನ್ನು ಭೂಮಿಗೆ ಸೇರಿಸಬಾರ್ದು. ಏನಾಗುತ್ತಪ್ಪ ಅಂದರೆ ಸೇರಿಸಿದ್ರು ಕೂಡ ನಮಗೆ ಇದರಲ್ಲಿರ್ತಕ್ಕಂಥ ಕಚ್ಚಾ ನಾರಿನಂಶ ಜಾಸ್ತಿ ಆಗ್ತಾ ಬರುತ್ತೆ ಒಂದು, ಅದ್ರ ಜೊತೆಗೆ ಫೈಬರ್ ಕಂಟೆಂಟ್ ಅಂತ ಹೇಳ್ತೀವಿ ನಾರಿನಂಶ ಏನಿದೆಯಲ್ಲ ಅದು ತುಂಬ ಹೆಚ್ಚಾಗ್ಬಿಡುತ್ತೆ. ಆ ನಾರಿನಂಶ ಹೆಚ್ಚಾಗ್ಬಿಡ್ತು ಅಂದಾಗ ಅದು ಕೊಳೆಯುವಿಕೆ ನಿಧಾನ ಆಗ್ಬಿಡುತ್ತೆ. ಕೊಳೆಯುವಿಕೆ ನಿಧಾನ ಆಯಿತು ಅಂದಾಗ ನಮ್ಗೇನಾಗುತ್ತೆ ಅಂದರೆ ಮುಂದಿನ ಬೆಳೆನ ನಾವು ಬಿತ್ತನೆ ಮಾಡಬೇಕು ಅಂದಾಗ ನಮಗೆ ಹೆಚ್ಚಿನ ಒಂದು ಸಮಯನ ನಾವು ಕೊಡಬೇಕಾಗುತ್ತೆ. ನಮಗೆ ಒಂದು ಸೀಸನ್ ಲಾಸ್ ಆಗತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗ್ಬಿಟ್ಟು ನಾವು ಕರೆಕ್ಟಾಗಿ ಅದು ಹೂ ಹೊಂಡ ಟೈಮಲ್ಲಿ ಅದನ್ನು ಭೂಮಿಗೆ ಹಾಕಿದಾಗ ತುಂಬ ಮೃದುವಾಗಿರುತ್ತೆ. 10-15 ದಿನದಲ್ಲಿ ಸಂಪೂರ್ಣವಾಗಿ ಕೊಳೆತು ಅದು ಪೋಷಕಾಂಶಗಳನ್ನು ಬಿಡುಗಡೆ ಮಾಡಕ್ಕೆ ರೆಡಿ ಆಗಿರುತ್ತೆ. ಅದರ ಜೊತೆಗೆ ಮಣ್ಣಿನಲ್ಲಿ ಒಂದು ಸೂಕ್ಷ್ಮಾಣುಜೀವಿಗಳ ಆಕ್ಟಿವಿಟೀಸ್ನ ಚಟುವಟಿಕೆಗಳನ್ನು ಜಾಸ್ತಿ ವೃದ್ಧಿಸುತ್ತೆ ಅಂತ ಹೇಳುತ್ತೆ. ಇದು ನಾವು ಒಂದು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು. ಆಮೇಲೆ ನಾವು ಅಲಸಂದೆ ಅಥವಾ ಹೆಸರು ಅವರೇನ ನಾನು ಬಳಸ್ತಾ ಇದ್ದೀನಿ ಅಂದಾಗ ನಮ್ಮಲ್ಲಿ ಲೇಬರ್ಸ್ ಇದ್ದಾರೆ, ನಮ್ಮಲ್ಲಿ ಮನೇಲಿ ಕೆಲಸ ಮಾಡೋರು ಇದ್ದಾರೆ ಅಂದಾಗ ಅವನ್ನ ಹಸಿರು ಕಾಯಿಯಾಗಿ ನಾವು ಕಿತ್ಕೊಂಡ್ಬಿಟ್ಟು ಹೂ ಬಿಡಕ್ ಬಿಟ್ಬಿಟ್ಟು 65 ದಿನಕ್ಕೆ ನಮ್ಗೆ ಕಾಯಿ ಬಿಡಕ್ ಸ್ಟಾರ್ಟ್ ಆಗುತ್ತೆ ಅಲಸಂದೆ. ಆ ಟೈಮಲ್ಲಿ ನಾವು ಕಾಯಿಗಳನ್ನ ಕಿತ್ಕೊಂಡು ಅದನ್ನ ಒಣಗಕ್ ಬಿಡದಂಗೆ ಅವಾಗ್ಲೇನೆ ಅದನ್ನ ಭೂಮಿಗೆ ಸೇರಿಸ್ತಕ್ಕಂಥದ್ದು ಮಾಡಬೇಕು. ಇದು ಒಂದು. ಇಲ್ಲ ನಮ್ಗೆ ಆಳು ಸಿಗಲ್ಲ ಅಂದ್ರೆ ದಯವಿಟ್ಟು ಅದು ಹೂ ಒಂಡ ಟೈಮಲ್ಲಿ ಯಾವುದೇ ಬೆಳೆ ಆಗಿರ್ಬೋದು ಭೂಮಿಗೆ ಸೇರಿಸೋದು ಬಹಳ ಉತ್ತಮ. ಇದು ಹಸಿರು ಗೊಬ್ಬರದ ಬಗ್ಗೆ. ಹಸಿರೆಲೆ ಗೊಬ್ಬರದ ಬಗ್ಗೆ ಅಂತ ಹೇಳಿದ್ರೆ ಹಸಿರೆಲೆ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ರೂಢಿಲಿರ್ತಕ್ಕಂಥದ್ದು ಯಾವ್ದ್ರಲ್ಲಿ ಅಂದ್ರೆ ನಮ್ಗೆ ಈ ಒಂದು ಭತ್ತದ ಗದ್ದೆಯಲ್ಲಿ. ಹೌದು, ಮೊದಲಿಂದ ಅನಾದಿಕಾಲದಿಂದಲೂ ಇದನ್ನ ಪ್ರಾಕ್ಟೀಸ್ ಅಲ್ಲಿ ಇದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ನಮ್ಗೆ ರಾಸಾಯನಿಕ ಗೊಬ್ಬರಗಳು ತುಂಬಾ ಸುಲಭವಾಗಿ ಸಿಕ್ತಕ್ಕಂಥದ್ದು ರೂಢಿಲಿ ಬಂದ್ಬಿಟ್ಟು ನಾವೆಲ್ಲ ಅದನ್ನ ಕಷ್ಟಪಡೋದನ್ನ ಬಿಟ್ಬಿಟ್ಟಿದೀವಿ ಅಂತ ಅನ್ಸುತ್ತೆ. ಒಂದು ಹಾಗಾಗ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ನಾವು ಅಂತ ಟೈಮಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು ಗಿಡಗಳಿಂದ ಹೊಂಗೆ ಆಗಿರ್ಬೋದು, ಬೇವು ಆಗಿರ್ಬೋದು, ಎಕ್ಕದ ಗಿಡ ಆಗಿರ್ಬೋದು, ಅಥವಾ ಈ ತಂಗಟಿ ಅಂತ ಹೇಳ್ತೀವಿ ನಾವು ಅಥವಾ ತಗ್ಚೆ ಅಂತ ಹೇಳ್ತೀವಿ, ಈ ಎಲ್ಲಾ ಗಿಡಗಳು ಕೂಡ ಈ ಟೈಮಲ್ಲಿ ಚೆನ್ನಾಗಿ ಚಿಗುರೊಡೆದಿರುತ್ತೆ, ತುಂಬಾ ಹಸಿರೆಲೆ ತುಂಬಿರುತ್ತೆ. ಅವನ್ನೆಲ್ಲ ತಗೊಂಬಂದು ನಾವು ಮೊದಲನೇ ಸರಿ ಒಂದು ಉಳುಮೆ ಮಾಡ್ತೀವಲ್ಲ ಭತ್ತದ ಗದ್ದೆಯಲ್ಲಿ, ಆ ಟೈಮಲ್ಲಿ ಹಾಕಿ ಚೆನ್ನಾಗಿ ಒಂದು 15-20 ದಿನ ಕೊಳಿಯಕ್ ಬಿಟ್ಟು ನೀರು ನಿಲ್ಲಿಸಿ ಅದಾದ ನಂತರ ನಾವು ಬೆಳೆ ಇಟ್ಟಲ್ಲೇ ಆದಲ್ಲಿ, ನಾಟಿ ಮಾಡಿದಲ್ಲೇ ಆದಲ್ಲಿ ಖಂಡಿತವಾಗ್ಲೂ ಒಳ್ಳೆ ಇಳುವರಿನ ಪಡಿಬಹುದು ಅಂತ ಹೇಳ್ತೇನೆ. ಈಗ ಹೊರಗಿನಿಂದ ತಂದು ಹಾಕುವಂತಹ ಎಲೆ ಏನಿರುತ್ತೋ ಅಥವಾ ಸೊಪ್ಪೇನಿರುತ್ತೋ ಇದನ್ನ ತರುವಾಗ ಏನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಹೌದು, ನಾನೀಗ ಸುಮಾರು ಕಳೆಗಳನ್ನು ಕೂಡ ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸಬಹುದು ಅಂತ ಹೇಳಿದೆ. ಅದರಲ್ಲಿ ಪಾರ್ಥೇನಿಯಮ್, ಯುಪಟೋರಿಯಮ್, ಕಮ್ಯುನಿಸ್ಟ್ ವೀಡ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಬೇರೆ ಯಾವುದೇ ಒಂದು ಹಲಸಾಗಿ ಬೆಳೀತಕ್ಕಂಥದ್ದು ಕ್ಯಾಶಿಯಾಟೋರಾ ಅಂತ ಬರುತ್ತೆ, ಒಂದು ತಗ್ಚೆ ಅಂತ ಹೇಳ್ತೀವಿ ನಾವು, ಈ ಥರದ್ದು ಸುಮಾರು ಒಂದು ತಂಕಟೆ ಸೊಪ್ಪು ಅಂತ ಹೇಳ್ತೀವಿ. ಇವನ್ನ ತರಬೇಕಾದ್ರೆ ನಾವು ಗಮನ ಹರಿಸ್ಬೇಕೇನಂದ್ರೆ ಅದು ಹೂ ಹೊಂಡಕ್ಕಿನ ಮುಂಚೆ ನಾವು ಆ ಸಸ್ಯಗಳನ್ನ ತರಬೇಕು. ಈಗ ಪಾರ್ಥೇನಿಯಂ ಒಂದು ಉದಾಹರಣೆ ತರ್ತೀವಿ, ನಮ್ಗೆ ಎಲ್ಲಿ ನೋಡಿದ್ರು ಕೂಡ ಪಾರ್ಥೇನಿಯಂ ಕಾಣಿಸುತ್ತೆ. ಅದು ತುಂಬಾ ಆಳಕ್ಕೆ ಬೇರ್ ಬಿಡೋದ್ರಿಂದ ಭೂಮಿಯ ಕೆಳಭಾಗದಿಂದ ಅಂದ್ರೆ ಎಲ್ಲಿ ಬೆಳೆಗಳು ಒಂದು ಆಹಾರನ ಹೀರ್ಕೊಳತ್ತೋ ಆ ಭಾಗ ಬಿಟ್ಟು ಅದಕ್ಕಿಂತ ಕೆಳಗಡೆ ಭಾಗದವರೆಗೂ ಹೋಗಿ ಅಲ್ಲಿಂದ ಆಹಾರಗಳನ್ನ ಹೀರ್ಕೊಂಡು ತುಂಬಾ ಹಲಸಾಗಿ ಬೆಳೀತಕ್ಕಂತ ಕಳೆ ಇದು. ಇದನ್ನ ಹೂ ಹೊಂಡದಕ್ಕಿಂತ ಮುಂಚೆ ನಾವು ಕುಯ್ಕೊಂಬಂದು ಹಸಿರೆಲೆ ಗೊಬ್ಬರವಾಗಿ ಬಳಸಬಹುದು. ಅಕಸ್ಮಾತ್ ಏನಾದ್ರೂ ಹೂ ಹೊಂಡದ ಮೇಲೆ ಏನಾದ್ರೂ ತಂದು ಹಾಕಿದ್ರೆ ಇದು ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ, ಕರಗಲ್ಲ ಬೇಗ ಕರಗೋದಿಲ್ಲ ಅನ್ನೋದಕ್ಕಿಂತ ಒಂದು ಸರಿ ಕಳೆ ಬೀಜಗಳು ಏನಾದ್ರೂ ಭೂಮಿಗೆ ಬಿತ್ತು ಅಂದ್ರೆ ನಾವು 7 ವರ್ಷದವರೆಗೂ ಅದ್ರ ಬೀಜಗಳು ಮೊಳಕೆ ಹೊಡಿತಾನೆ ಇರುತ್ತೆ. ಹೌದು, ಇದೊಂದು ಪ್ರಾಬ್ಲಮ್. ಹಾಗಾಗ್ಬಿಟ್ಟು ನಾವು ಕಳೆಗಳನ್ನ ನಾವು ಯಾವಾಗ ಒಂದು ಹಸಿರೆಲೆ ಗೊಬ್ಬರವಾಗಿ ಬಳಸ್ತೀವೋ ಆ ಸಮಯದಲ್ಲಿ ನಾವು ಹೂ ಹೊಂಡದಕ್ಕಿಂತ ಮುಂಚೆ ಅವುಗಳನ್ನ ತಂದು ಹಾಕೋಬೇಕು ಅಂತ ಹೇಳ್ತೀವಿ. ಈಗ ನಮ್ಮ ಸಕಲೇಶ್ಪುರ ಭಾಗಕ್ಕೆ ಹೋಗೋದಾದ್ರೆ ನಮ್ಗೆ ಅಲ್ಲಿ ಕಮ್ಯುನಿಸ್ಟ್ ವೀಡ್ ಅಂತ ಹೇಳ್ತೀವಿ ನಾವು, ಅದನ್ನ ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸಬೇಕು. ಅದನ್ನು ಕೂಡ ಹೂ ಹೊಂಡದಕ್ಕಿಂತ ಮುಂಚೆ ಬಳಸಬೇಕು. ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಾನು, ತುಂಬಾ ಪ್ರಮಾಣದ ಪೋಷಕಾಂಶಗಳಿದ್ದಾವೆ, ಅದನ್ನ ಹೇಳೋಣಂತೆ ಮುಂದಿನ ಇದರಲ್ಲಿ. ಒಂದು ಅದನ್ನ ಗಮನಿಸ್ತೀವಿ. ಇನ್ನೊಂದು ನಾವು ಹೊರಗಡೆಯಿಂದ ತಂದು ಹಾಕಬೇಕಾದ್ರೆ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಗಿಡ ಇದೆ ಸರ್, ಗ್ಲೈರಿಸೀಡಿಯಾ ಅಂತ ಹೇಳಿ. ಗ್ಲೈರಿಸೀಡಿಯಾ, ಹೌದು, ಗೊಬ್ಬರದ ಗಿಡ ಅಂತ ಹೇಳ್ತಿ ಕರಿತೀವಿ. ಅದನ್ನ ಒಂದು ಬೇಲಿ ತರಾನು ಬಳಸ್ಕೋಬಹುದು. ಆಮೇಲೆ ಅದರಲ್ಲಿ ಏನಿಲ್ಲ ಅಂದ್ರೂ ಕೂಡ ವರ್ಷಕ್ಕೆ ಒಂದು 2-3 ಸರಿ ನಾವು ಅದನ್ನ ಸವರಬಹುದು. ಆಮೇಲೆ ಅದು ತುಂಬಾ ಮೃದುತ್ವ ಹೊಂದಿರುತ್ತೆ ಬೇರೆ ಎಲ್ಲ. ಹೌದು, ಅದನ್ನ ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸೋದು ಬಹಳ ಸೂಕ್ತ ಅಂತ ಹೇಳ್ತೀನಿ. ಆಮೇಲೆ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ಕೂಡ ತುಂಬಾ ಅತಿ ಹೆಚ್ಚಾಗಿರುತ್ತೆ ಬೇರೆ ಗಿಡಗಳಿಗೆ ಹೋಗೋದ್ರಿಂದ. ಅದ್ರ ಹೆಸರೇ ಗೊಬ್ಬರದ ಗಿಡ ಅಂತ ಕರೆಸ್ಕೊಂಡ್ಬಿಡುತ್ತೆ ಅದು, ಗ್ಲೈರಿಸಿಡಿ ಅಂತಕ್ಕಂಥದ್ದು. ಈ ಹಸಿರೆಲೆ ಗೊಬ್ಬರಗಳನ್ನ ಅಥವಾ ಹಸಿರು ಗೊಬ್ಬರವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಸರ್? ನಿರ್ವಹಣೆ ಅಂದಾಗ ನಾವು ಇದ್ರದ್ದು ನಮಗೆ ಮುಖ್ಯವಾದ ನಿರ್ವಹಣೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಬಿತ್ತನೆ ಸಮಯ. ಸಾಮಾನ್ಯವಾಗಿ ರೈತರು ಕೇಳೋ ಪ್ರಶ್ನೆ ಏನಂದ್ರೆ, ಸರ್ ಈಗ ಮಳೆ ಬಂತು, ನಾವು ಈಗ ಬೆಳೆ ಇಡದ್ ಬಿಟ್ಟು ನಾವು ಹಸಿರೆಲೆ ಗೊಬ್ಬರ ಹಾಕೊಂಡ್ಬಿಟ್ರೆ ನಮ್ಗೆ ಲಾಸ್ ಆಗಲ್ವಾ ಸರ್, ನಾವು ಬೆಳೆ ಯಾವಾಗ ಇಡೋದು ಅಂತ ಕೇಳ್ತಕ್ಕಂಥದ್ದು ಒಂದು. ಹಾಗಾಗ್ಬಿಟ್ಟು ನಾವು ಮೊದಲನೇ ಮಳೆಗೆ, ಅದಕ್ಕೆ ನಾನು ಹೇಳಿದೆ ಮೊದಲನೇ ಮಳೆಗೆ ನಾವು ಈ ಹಸಿರೆಲೆ ಗೊಬ್ಬರಗಳನ್ನ ಹಾಕೊಂಡ್ಬಿಡ್ಬೇಕು. ಹೌದು, ಲೇಟ್ ಮಾಡ್ದಂಗೆ ಮೊದಲನೇ ಮಳೆಗೆ ನಾವು ಬಿತ್ತನೆ ಮಾಡಿದ್ದೆ ಆದಲ್ಲಿ ಕರೆಕ್ಟ್ ಆಗಿ ನಾವು ಬೆಳೆ ಇಡ್ತಕ್ಕಂಥದ್ದು ಜುಲೈ ಅಥವಾ ಆಗಸ್ಟ್ ಅಲ್ಲಿ. ರಾಗಿ ಆಗಿರ್ಬೋದು ಅಥವಾ ಭತ್ತ ಆಗಿರ್ಬೋದು, ಮೆಕ್ಕೆಜೋಳ ಆದ್ರೆ ಜೂನಲ್ಲೇ ಬಿತ್ತನೆ ಮಾಡ್ತೀವಿ. ಹಾಗಾಗ್ಬಿಟ್ಟು ಮೇನಲ್ಲೇ ನಾವು ಹಾಕೊಂಡಿದ್ದೆ ಆದಲ್ಲಿ ಅಥವಾ ಏಪ್ರಿಲ್ 2ನೇ ವಾರದಿಂದ ನಾವು ಏನಾದರೂ ಹಾಕೊಂಡಿದ್ದೆ ಆದಲ್ಲಿ ನಮ್ಗೆ ಕರೆಕ್ಟ್ ಆಗಿ 1 ವರ್ಷ ತಿಂಗಳಿಗೆ ಎಷ್ಟು ಬಂದಿರುತ್ತೋ ಅಷ್ಟು ನಾವು ಬಿತ್ತನೆ ಸಮಯಕ್ಕೆ 1 ವಾರ ಮುಂಚೆ ಅದನ್ನ ಭೂಮಿಗೆ ಸೇರಿಸ್ಬಿಡ್ಬೋದು. ಹೂ ಹೊಂಡವರೆಗೂ ಏನು ಕಾಯ ಅವಶ್ಯಕತೆ ಇಲ್ಲ, ಅದಕ್ಕಿಂತ ಮುಂಚಿತವಾಗಿ ಹಾಕಬಹುದು. ಒಂದು 30 ದಿನ ಆಗಿದ್ರು ಕೂಡ ಹಲಸಾಗಿ ಬೆಳೆದಿರುತ್ತೆ, 2-3 ಅಡಿವರೆಗೂ ಬೆಳೆದಿರುತ್ತೆ, ನಾವು ಅದನ್ನ ಭೂಮಿಗೆ ಸೇರಿಸ್ಬಿಡ್ಬೋದು. ಇನ್ನೊಂದು ಸಾಮಾನ್ಯವಾದಂತಹ ಪ್ರಶ್ನೆ ಇದೆ, ತಾವಾಗಲೇ ಹೇಳಿದಾಗೆ ಈ ಗದ್ದೆಗಳಲ್ಲಿ ಹಸಿರೆಲೆ ಗೊಬ್ಬರವನ್ನ ಮತ್ತೆ ಹಸಿರು ಗೊಬ್ಬರವನ್ನ ಬಳಕೆ ಮಾಡ್ತಕ್ಕಂಥದ್ದು ಮೊದಲಿಂದಲೂ ಕೂಡ ಇದೆ, ಈಗಲೂ ಅನೇಕರು ಮಾಡ್ತಾರೆ. ಎಲ್ಲ ಬೆಳೆಗಳಿಗೂ ಮಾಡಬಹುದಾ ಅನ್ನುವಂಥದ್ದು ಅನೇಕ ಕೃಷಿಕರಿಗೆ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಂದು ಬೆಳೆಗೂ ಕೂಡ ಎಲ್ಲಾ ಋತುಮಾನದಲ್ಲೂ ಕೂಡ ಈ ಹಸಿರು ಗೊಬ್ಬರವನ್ನು ನಾವು ಬಳಕೆಯನ್ನ ಮಾಡಬಹುದಾ? ಖಂಡಿತವಾಗಿ, ಎಸ್ಪೆಷಲಿ ನಾವು ಭತ್ತದಲ್ಲಿ ನಾವು ನಾಟಿ ಮಾಡ್ತಕ್ಕಂಥದ್ದು ಜುಲೈ ತಿಂಗಳಲ್ಲಿ. ಹೌದು, ಹಾಗಾಗ್ಬಿಟ್ಟು ನಮ್ಗೆ ಮೊದಲನೇ ಇದರಲ್ಲಿ ನೀರ್ ಸಿಕ್ಬಿಡುತ್ತೆ. ಮೇ ಮೊದಲನೇ ವಾರದಲ್ಲಿ ಹಾಕೊಂಡ್ರು ಕೂಡ 2 ತಿಂಗಳ ಸಮಯದಲ್ಲಿ ನಮ್ಗೆ ಅದು ಯಥೇಚ್ಛವಾಗಿ ಬೆಳೆದು ಹೂ ಬಿಡೋ ಅಂತ ಬಂದಿರುತ್ತೆ. ಇಲ್ಲ ಅಂದ್ರೆ ಕೂಡ ನಾವು ಯಾವ ರೀತಿ ಪ್ಲಾನ್ ಮಾಡಬಹುದು ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ನಾವು ಸಸಿ ಮಡಿಗಳನ್ನ ಅಥವಾ ನರ್ಸರಿನ ನಾವು ಹಾಕಂತೀವಲ್ಲ, ಆ ಸಮಯದಲ್ಲಿ ಅದಕ್ಕಿಂತ 15 ದಿನ ಮುಂಚಿತವಾಗಿ ನಾವು ಯಾವ ಗದ್ದೆಯಲ್ಲಿ ನಾವು ನಾಟಿ ಮಾಡ್ತಿದೀವೋ ಆ ಗದ್ದೆಯಲ್ಲಿ ಒಂದು 15-20 ದಿನ ಸಸಿ ಮಡಿ ಮಾಡೋದಕ್ಕಿಂತ ಮುಂಚೆ 15 ದಿನ ಮುಂಚೆ ನಾವು ಇದನ್ನ ಬಿತ್ತನೆ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನಾಟಿ ಮಾಡೋ ಅಷ್ಟರಲ್ಲಿ ಇದು ಹೂ ಹೊಂಡಕ್ಕೆ ಬಂದ್ಬಿಡುತ್ತೆ, 40-45 ದಿನಕ್ಕೆ ಬಂದ್ಬಿಡುತ್ತೆ. ಅವಾಗ ನಮಗೆ ಸೀಸನ್ ಲಾಸ್ ಆಗೋದಿಲ್ಲ, ಭೂಮಿ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ರೋಟೋವೇಟರ್ ಹಾಕೋದ್ರಿಂದ ಸಣ್ಣ ಸಣ್ಣ ಪುಡಿ ಪುಡಿ ಹಾಕೋದ್ರಿಂದ ನಮಗೆ 1 ವಾರನೂ ಬೇಡ, 4-5 ದಿನಕ್ಕೇನೆ ಇದು ಕೊಳ್ತು ಬಿಡುತ್ತೆ. ಹೌದು, ಹಾಗಾಗಿ ನಾವು ಎಲ್ಲಾ ಕಾಲದಲ್ಲೂ ಕೂಡ ಎಲ್ಲಾ ಬೆಳೆಗಳನ್ನು ಕೂಡ ಬೆಳಿಬಹುದು. ಆಮೇಲೆ ಚಾನಲ್ ನೀರು ಬರ್ತಕ್ಕಂಥ ರೈತರಿಗೆ ಎಸ್ಪೆಷಲಿ, ಅವ್ರು ಈ ಒಂದು ವಿಧಾನನ ನಾವು ವರ್ಷಕ್ಕೆ 2 ಬೆಳೆ ಮಾಡ್ತಾ ಇದೀವಿ ಅಂದಾಗ, ಮೊದಲನೇ ಬೆಳೆಗೆ ಕಟಾವ್ ಆದ ತಕ್ಷಣ ನಮ್ಗೆ ಏನ್ ಟೈಮ್ ಇರುತ್ತಲ್ಲ, ಆ ಕಟಾವ್ ಆದ ತಕ್ಷಣ ನಾವು ಅದು ರೆಸಿಡ್ಯುಯಲ್ ಮಾಯಿಶ್ಚರ್ ಅಂತ ಕರಿತೀವಿ, ಅಂದ್ರೆ ತೇವಾಂಶ, ಉಳಿದಿರ್ತಕ್ಕಂಥ ತೇವಾಂಶದಲ್ಲಿ ಈ ಅಪ್ಸೆಣಬನ್ನ ಅಥವಾ ಡೈಂಚನ ನಾವು ಎರಚಿಬಿಟ್ರೆ ಸಾಕಷ್ಟು ಪ್ರಮಾಣದ ಒಂದು ಬಯೋಮಾಸ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ನರ್ಸರಿ ಬಿಟ್ಕೊಂಡು ನಾವು ಭೂಮಿಗೆ ಸೇರಿಸಿ ನಾಟಿ ಮಾಡ್ತಕ್ಕಂತ ಕೆಲಸನ ನಾವು ಮಾಡಬಹುದು ಅಂತ ಹೇಳ್ತೇನೆ. ಈ ಭತ್ತದ ಗದ್ದೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಹೇಳ್ಬೇಕು ಅಂದ್ರೆ ಯಾವ್ದು ತುಂಬಾ ಸೂಟಬಲ್ ಅಂತ ಹೇಳಿದ್ರೆ ಈ ಅಪ್ಸೆಣಬು ಅಥವಾ ಡೈಂಚ ತುಂಬಾ ಸೂಟಬಲ್ ಆಗಿ ಬರುತ್ತೆ. ಸಾಕಷ್ಟು ಗಿಡಗಳನ್ನ ತಾವು ಹೇಳಿದ್ರೆ ಯಾವ್ಯಾವ ಗಿಡಗಳನ್ನ ನಾವು ಹಸಿರೆಲೆ ಗೊಬ್ಬರವಾಗಿ ಬಳಕೆಯನ್ನ ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನ, ಈ ಬೇರೆ ಬೇರೆ ಹಸಿರೆಲೆ ಗೊಬ್ಬರಗಳಲ್ಲಿ ಯಾವ್ಯಾವ ಗಿಡಗಳಿಂದ ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಪೋಷಕಾಂಶಗಳು ದೊರಕುತ್ತೆ, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಪೋಷಕಾಂಶಗಳು ಅನ್ನೋದಕ್ಕಿಂತ ನಾವು ಮೊದಲನೇದಾಗಿ ಗಮನ ಹರಿಸಬೇಕು ಅಂದ್ರೆ ಏನಂದ್ರೆ ಎಷ್ಟು ಪ್ರಮಾಣದ ಒಂದು ನಮಗೆ ಹಸಿರೆಲೆ ಸಿಗುತ್ತೆ ಅಂತಕ್ಕಂಥದ್ದು ಸರ್. ಈಗ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದಾದ್ರೆ ನಾವು ಏನ್ ಮಾಡ್ತೀವಿ, 1 ಚಕ್ಕಡಿ 2 ಚಕ್ಕಡಿ ಅಂತ ಹೇಳ್ತೀವಿ ಅಥವಾ 4 ಚಕ್ಕಡಿಯಷ್ಟು ಹಾಕಿ ಅಂತ ಹೇಳ್ತೀವಿ. ಅದೇ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಯಾವುದೇ ಒಂದು ಹಸಿರೆಲೆ ಗೊಬ್ಬರ ಬೆಳೆಸಿದ್ರಿಂದ ಎಕರೆಗೆ ಏನಿಲ್ಲ ಅಂದ್ರೂ ಕೂಡ ನಾವು 5-10 ಟನ್ ಅಷ್ಟು ನಾವು ಬಯೋಮಾಸ್ ನ ಪ್ರೊಡ್ಯೂಸ್ ಮಾಡಬಹುದು. ಮಿನಿಮಮ್ 5 ಅನ್ಕೊಂಡ್ರು ಕೂಡ 5 ಟನ್ ನಾವು ಕೊಟ್ಟಿಗೆ ಗೊಬ್ಬರ ತರಬೇಕು ಅಂದ್ರೆ ಸಾಕಷ್ಟು ನಾವು ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ. ಅದೇ ನಾವು ಹಸಿರೆಲೆ ಗೊಬ್ಬರಗಳನ್ನ ನಾವು ಬಳಸಿದ್ದೆ ಆದಲ್ಲಿ 5-10 ಟನ್ ಪ್ರತಿ ಎಕರೆಗೆ ಖಂಡಿತವಾಗ್ಲೂ ನಾವು ಒಂದು ಗೊಬ್ಬರನ ಬಳಸ್ತೀವಿ. ಇದು ಸಾವಯವ ಪದಾರ್ಥ, ಇದು ಸಾವಯವ ಪದಾರ್ಥ ನಾವು ಭೂಮಿಗೆ ಸೇರಿಸೋದು ಒಂದು ಬಹಳ ಅನುಕೂಲಕರತಕ್ಕಂಥದ್ದು. ಕೊಟ್ಟಿಗೆ ಗೊಬ್ಬರಕ್ಕೆ ಹೋಲಿಸ್ಕೊಂಡಾಗ ನಾವು ಹಸಿರೆಲೆ ಗೊಬ್ಬರಗಳಲ್ಲಿ ಅತಿ ಹೆಚ್ಚಿನ ಒಂದು ಪೋಷಕಾಂಶಗಳು ಇರುತ್ತೆ. ಸರಿಗ ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ ಡಯಂಚದಲ್ಲಿ, ಡಯಂಚ ಏನಿಲ್ಲ ಅಂದ್ರೂ ಕೂಡ 1 ಎಕರೆಗೆ 8-10 ಟನ್ ಅಷ್ಟು ನಮ್ಗೆ ಗೊಬ್ಬರವನ್ನು ಕೊಡುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಇರ್ತಕ್ಕಂತ ಒಂದು ಸಾರಜನಕ ರಂಜಕ ಒಂದು ಮೂರು ಮುಖ್ಯವಾದ ಒಂದು ಪೋಷಕಾಂಶಗಳನ್ನು ಹೇಳ್ತೀನಿ. 3.5 ಸಾರಜನಕ ಹಾಗೂ 0.5 ರಂಜಕ ಹಾಗೂ 1.8 ಪೊಟ್ಯಾಶ್ನ ಹೊಂದಿರುತ್ತೆ ಸರ್. ನಾವು ಇದನ್ನ ನಾವು ಕೊಟ್ಟಿಗೆ ಗೊಬ್ಬರಕ್ಕೆ ಹೋಲಿಸ್ಕೊಂಡಾಗ 0.5% ಅಂತ ಹೇಳ್ತೀವಿ. 0.5% ಸಾರಜನಕ, 0.3 ರಂಜಕ ಹಾಗೂ 0.5 ಪೊಟ್ಯಾಶ್ನ ಹೊಂದಿರುತ್ತೆ ಸರ್. ಸೊ ಆಲ್ಮೋಸ್ಟ್ ಇದು 3 ಜಾಸ್ತಿ ಒಂದು ಪೋಷಕಾಂಶಗಳನ್ನ ಹೊಂದಿರುತ್ತೆ. ಅದೇ ರೀತಿ ನಾವು ನೋಡೋದಾದ್ರೆ ಈಗ ಸೆಣಬಲ್ಲಿ 2.3 ನಮಗೆ ಸಾರಜನಕ, 0.5 ರಂಜಕ, 1.5 ಪೊಟ್ಯಾಶ್ ಅನ್ನ ಹೊಂದಿರುತ್ತೆ ಸರ್ ಇವು. ಆಮೇಲೆ ಅಲಸಂದೆಯಲ್ಲಿ ನೋಡೋದಾದ್ರೆ ಅಲಸಂದೆ ಕೂಡ ತುಂಬಾ ಒಳ್ಳೆ ಒಂದು ಹಸಿರೆಲೆ ಗೊಬ್ಬರ. ಅದರಲ್ಲಿ ನೋಡೋದಾದ್ರೆ ನಮಗೆ 2.3 ಹತ್ತತ್ರ 2-2.5 ನಾವು ಸಾರಜನಕ, 0.5 ನಮಗೆ ರಂಜಕ, ಆಮೇಲೆ 0.9-1.5 ಪೊಟ್ಯಾಶ್ನ ಹೊಂದಿರುತ್ತೆ ಸರ್ ಇದು ರೇಂಜ್ ಅಲ್ಲಿ ಹೇಳೋದಾದ್ರೆ ನಾವು. ಸೊ ಇದು ಒಳ್ಳೆ ಗೊಬ್ಬರ ಆಗಿ ಹೇಳ್ಬೋದು. ಆಮೇಲೆ ಗ್ಲೇರಿಸಿಡಿಯಾ ಅಂತ ಒಂದು ಗೊಬ್ಬರದ ಹೇಳಿದೆ, ಇದರಲ್ಲಿ ಕೂಡ 2.5 ಸಾರಜನಕ, ಆಮೇಲೆ ಇದರಲ್ಲಿ ರಂಜಕ ಇರ್ತಕ್ಕಂಥದ್ದು ಕಡಿಮೆ, 0.2 ರಂಜಕ ಇರುತ್ತೆ. ಆಮೇಲೆ ಪೊಟ್ಯಾಶ್ ಬಂದ್ಬಿಟ್ಟು ಅತಿ ಹೆಚ್ಚಿರುತ್ತೆ ಸರ್, 1.8 ಪೊಟ್ಯಾಶ್ ಇರುತ್ತೆ. ಸೊ ಇದು ಪೊಟ್ಯಾಶ್ ಜಾಸ್ತಿ ಆದಷ್ಟು ಕೂಡ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಒಂದು ಬರ್ತಕ್ಕಂಥದ್ದು ಆಗುತ್ತೆ. ಆಮೇಲೆ ಈ ಬೇರೆ ಗಿಡಗಳು ನೋಡೋದಾದ್ರೆ ಯುಪಟೋರಿಯಮು, ಎಕ್ಕದ ಗಿಡ ಇವೆಲ್ಲವನ್ನು ನಾವು ನೋಡಿದಾಗ ಎಕ್ಕದ ಗಿಡದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಒಂದು ಸಾರಜನಕ ಇರುತ್ತೆ ಸರ್, 2.1 ಪ್ರಮಾಣದಷ್ಟು ಸಾರಜನಕ ಇರುತ್ತೆ. ಆಮೇಲೆ 0.5 ರಂಜಕ, ಆಮೇಲೆ 0.3 ಪೊಟ್ಯಾಶ್ ಅನ್ನು ಹೊಂದಿರುತ್ತೆ. ಪಾರ್ಥೇನಿಯಂ ನೋಡೋದಾದ್ರೂ ಕೂಡ 1.2-1.5 ಸಾರಜನಕ ಇರುತ್ತೆ ಸರ್. ಇಲ್ಲಿ ಬೆಳೆದಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ 0.2-0.5% ಅಷ್ಟು ರಂಜಕ ಇರುತ್ತೆ. ಆಮೇಲೆ 0.8-1% ವರೆಗೂ ಪೊಟ್ಯಾಶ್ ಇರುತ್ತೆ. ಪೋಷಕಾಂಶದ ಗಣಿಗಳು ಅಂತಾನೆ ಹೇಳ್ಬೋದು ಸರ್ ಈ ಹಸಿರೆಲೆ ಗೊಬ್ಬರಗಳನ್ನ, ಈ ಕಳೆಗಳನ್ನ ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸಿದಾಗ. ಅಂತ ಅಂದ್ರೆ ನಮ್ಗೆ ಕೊಟ್ಟಿಗೆ ಗೊಬ್ಬರ ಏನಿರುತ್ತೋ ಅದಕ್ಕಿಂತಲೂ ಹೆಚ್ಚು ಪೋಷಕಾಂಶಗಳು ಹಸಿರೆಲೆ ಗೊಬ್ಬರದಿಂದ ದೊರಕುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನ ಮಾಡ್ಕೊಳ್ಳುವಂಥದ್ದು ಹೆಚ್ಚು ಸೂಕ್ತ. ಈ ಹಸಿರೆಲೆ ಗೊಬ್ಬರದಿಂದ ನಮ್ಮ ಮಣ್ಣಿಗೆ ಏನೆಲ್ಲ ಪ್ರಯೋಜನಗಳು ಲಭಿಸುತ್ತೆ? ಹೌದು ಸರ್, ಇದು ತುಂಬಾ ಗಮನ ಹರಿಸಬೇಕಾಗಿರ್ತಕ್ಕಂಥ ವಿಚಾರ. ನಮ್ಗೆ ಏನಾದ್ರೂ ಇದು ಮಣ್ಣಿಗೆ ಹಾಕ್ತಿವಿ, ನಮಗೆ ಏನು ಕಾಣಿಸಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕ್ದಂಗೆ ಹಾಕ್ಬಿಟ್ಟಿದೀವಿ, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು, ಅಥವಾ ಮಣ್ಣಿನ ಸುಧಾರಣೆ ಆಗುತ್ತಾ, ಮಣ್ಣಿನ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಕಾಣುತ್ತಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಖಂಡಿತವಾಗ್ಲೂ ಮಣ್ಣಿಗೆ ಇರ್ತಕ್ಕಂಥ 3 ಗುಣಧರ್ಮಗಳಲ್ಲಿ ಅಂದ್ರೆ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳಲ್ಲಿ, ಈ ಭೌತಿಕ ಅಂತ ಹೇಳಿದ್ರೆ ನಾವು ಏನಂತ ಮಣ್ಣಿನ ರಚನೆ ಯಾವ ರೀತಿಯಾಗಿದೆ, ಮಣ್ಣು ಯಾವ ರೂಪದಿದೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಏನ್ ಹೇಳ್ಬೇಕಂದ್ರೆ, ಮಣ್ಣಿಗೆ ನಾವು ಸೇರಿಸಿದಾಗ ಮೊದಲು ಇದರದ್ದು ಭೌತಿಕ ಎಲ್ಲಾ ಗುಣಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಮೊದಲು ಇದರದ್ದು ಗಟ್ಟಿತನ, ಮಣ್ಣಿನ ಗಟ್ಟಿತನ ಏನಾಗುತ್ತಲ್ಲ ಅದು ಮೃದುತ್ವಕ್ಕೆ ಕನ್ವರ್ಟ್ ಆಗುತ್ತೆ. ಒಂದು ಎರಡನೇದೇನಂದ್ರೆ, ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಕೊಳ್ತಕ್ಕಂತ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಮಣ್ಣಿನ ರಚನೆ ತುಂಬಾ ಚೆನ್ನಾಗುತ್ತೆ ಸರ್. ಕಾರಣ ಏನು ಅಂತ ಹೇಳಿದ್ರೆ, ಈ ಹಸಿರೆಲೆ ಗೊಬ್ಬರಗಳು ಕರಗದಾಗ ಅಥವಾ ಕೊಳತಾಗ ಏನಾಗುತ್ತೆ ಅಂದ್ರೆ, ಒಂದು ಆಸಿಡ್ಗಳು, ಆರ್ಗ್ಯಾನಿಕ್ ಆಸಿಡ್ಸ್ ಅಂತ ಕರಿತೀವಿ, ಫಲ್ವಿಕ್ ಆಸಿಡ್ ಅಥವಾ ಹ್ಯೂಮಿಕ್ ಆಸಿಡ್ ಅಂತ ಕರಿತೀವಿ, ಇವು ಮಣ್ಣಿನ ರಚನೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗ್ಬಿಟ್ಟು ಮಣ್ಣಿನ ಗುಣಧರ್ಮ ವೃದ್ಧಿಸುತ್ತೆ. ಇನ್ನು ರಾಸಾಯನಿಕ ಗುಣಗಳು ಅಂತ ಹೇಳಿದಾಗ, ಒಂದು ಪೋಷಕಾಂಶಗಳನ್ನ ಆ್ಯಡ್ ಮಾಡುತ್ತೆ. ಆಮೇಲೆ ಇದರಲ್ಲಿ ಏನಾದರೂ ನಮ್ಮ ರಸಸಾರ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ, ಆ ರಸಸಾರನ ನಾವು ಒಂದು ನ್ಯೂಟ್ರಲ್ಗೆ ತರ್ತಕ್ಕಂಥ ಕೆಲಸ ಈ ಎಲ್ಲ ಹಸಿರೆಲೆ ಗೊಬ್ಬರಗಳು ಮಾಡುತ್ತೆ. ಆಮೇಲೆ ಮೂರನೇದೇನಪ್ಪ ಅಂತ ಹೇಳಿದ್ರೆ, ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅದನ್ನ ಜಾಸ್ತಿ ಆದಷ್ಟು ಕೂಡ ಒಂಥರ ಇದು ಮಣ್ಣಿನಲ್ಲಿ ಪೋಷಕಾಂಶಗಳ ಒಂದು ಲಭ್ಯತೆಯನ್ನ ಇಂಡಿಕೇಟ್ ಮಾಡ್ತಕ್ಕಂಥ ಒಂದು ಗುಣಧರ್ಮ. ಇದು ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಅದನ್ನ ಏನೇಳ್ತೀವಿ ಅಂದ್ರೆ, ಧನ ಅಯಾನು ಅಂತ ಹೇಳ್ತೀವಿ. ಅದು ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ, ಸಿಇಸಿ ಅಂತ ಹೇಳ್ತೀವಿ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಮಣ್ಣಲ್ಲಿ ಇದ್ರದ್ದು ಪ್ರಮಾಣ ಜಾಸ್ತಿ ಆಗಿದೆ ಅಂದ್ರೆ ಪೋಷಕಾಂಶಗಳ ಲಭ್ಯತೆ ಕೂಡ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಎಷ್ಟು ಹೆಚ್ಚಾಗುತ್ತಪ್ಪ ಅಂತ ಹೇಳಿದ್ರೆ, ಹತ್ತತ್ರ 20-20 ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬಂದಿರುತ್ತೆ. ಆಮೇಲೆ ಜೈವಿಕ ಗುಣಗಳು ಅಂದ ತಕ್ಷಣ ಇದು ಬಹಳ ಇಂಪಾರ್ಟೆಂಟ್. ಮಣ್ಣಲ್ಲಿ ಸಾಮಾನ್ಯವಾಗಿ ನಾವು ಏನೇ ಮಾಡ್ಬೇಕಂದ್ರೂ ಕೂಡ ಅದರಲ್ಲಿ ಮಣ್ಣಿರಬೇಕು ಅಂತ ಹೇಳ್ತೀವಿ. ಜೀವಂತ ಮಣ್ಣು ಅಥವಾ ಮಣ್ಣಿನ ಆರೋಗ್ಯ ಅಂದ ತಕ್ಷಣ ಅದು ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ತೋರಿಸ್ತಕ್ಕಂಥದ್ದು. ಮಣ್ಣಿನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೋಟ್ಯಾನುಕೋಟಿ ಸೂಕ್ಷ್ಮಾಣುಜೀವಿಗಳು ಇದಾವೆ ಅಂತೇಳಿ ಅಂತ ಹೇಳ್ತೀವಿ. ಸೊ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿದಾಗ ಏನಾಗುತ್ತೆ ಅಂದ್ರೆ ಇದು ಒಂದು ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಒದಗಿಸ್ದಾಗುತ್ತೆ, ಅಲ್ಲಿ ಸೂಕ್ಷ್ಮಾಣುಜೀವಿಗಳು ವೃದ್ಧಿಸ್ತಾ ಹೋಗುತ್ತೆ. ನಾವೇನಿ ರಾಸಾಯನಿಕಗಳನ್ನ ಬಳಸೋದ್ರಿಂದ ಎಲ್ಲ ಹಾಳಾಗಿತ್ತೋ ಸೂಕ್ಷ್ಮಾಣುಜೀವಿಗಳು, ಅವು ಮತ್ತೆ ಬೆಳವಣಿಗೆ ಚೇತರಿಕೆ ಕಂಡು ಮತ್ತೆ ಅದು ಚಟುವಟಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಒಂದು. ಅದರ ಜೊತೆಗೇನೆ ಉದಾಹರಣೆ ಕೊಡೋದಾದ್ರೆ ನಾವು ರೈಸೋಬಿಯಂ ಅಂತ ಹೇಳ್ತೀವಿ, ಆಮೇಲೆ PSB ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಏನಂದ್ರೆ ಭೂಮಿಲಿ ಇರುತ್ತೆ, ಆದ್ರೆ ಅದ್ರ ಪ್ರಮಾಣ ನಾವು ವೃದ್ಧಿಸಬೇಕು ಅಂದಾಗ ಅದಕ್ಕೆ ಒಂದು ಸಾವಯವ ಪದಾರ್ಥ ಬೇಕಾಗುತ್ತೆ. ಆ ಸಾವಯವ ಪದಾರ್ಥ ನಾವು ಹಾಕಿದಾಗ ಇವೆಲ್ಲವೂ ಕೂಡ ಬೆಳೆಯುತ್ತೆ. ಅವಾಗ ಒಂದು ಪೋಷಕಾಂಶಗಳು ಭೂಮಿಲಿ ಇದ್ದೂ ಕೂಡ ಅವು ಗಿಡಗಳಿಗೆ ಲಭ್ಯತೆ ಆಗ್ತಿರೋದಿಲ್ಲ. ಆ ಎಲ್ಲಾ ಪೋಷಕಾಂಶಗಳನ್ನ ಇವು ಲಭಿಸೋ ತರ, ಗಿಡಗಳಿಗೆ ಸಿಗೋ ತರ ಇವನ್ನ ಕನ್ವರ್ಟ್ ಮಾಡುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾವು ರಂಜಕದ ಪೋಷಕಾಂಶ ಅದನ್ನ ಕರಗಿಸಿ ಬೆಳೆಗಳಿಗೆ ಸಿಗೋ ತರ ಮಾಡ್ತಕ್ಕಂಥ ಕೆಲಸ ಇವು ಮಾಡುತ್ತೆ. ಅದ್ರ ಜೊತೆಗೆ ಸಾರಜನಕ, ಪೊಟ್ಯಾಶ್, ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲಾ ತರದ್ದು ಒಂದು ಪೋಷಕಾಂಶಗಳನ್ನ, 17 ಪೋಷಕಾಂಶಗಳನ್ನು ಕೂಡ ಹಸಿರೆಲೆ ಗೊಬ್ಬರ ಹೊಂದಿರೋದ್ರಿಂದ ಎಲ್ಲಾ ತರದ ಪೋಷಕಾಂಶಗಳು ಸಿಗ್ತಾ ಹೋಗುತ್ತೆ. ಆಮೇಲೆ ಸಾವಯವದ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳಿ ನಾವು ಸಾಮಾನ್ಯ ಭಾಷೆಯಲ್ಲಿ ಬಳಸ್ತೀವಿ, ಅದು ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ ಸರ್. ಇಷ್ಟು ಒಂದು ಅನುಕೂಲ ಇದೆ, ಅನುಕೂಲಗಳು ಹಸಿರೆಲೆ ಗೊಬ್ಬರದಿಂದ ಲಭಿಸುತ್ತೆ. ಹೌದು, ಇತ್ತೀಚೆಗೆ ತೋಟಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಡಿಕೆ, ತೆಂಗು ಮತ್ತೆ ಬೇರೆ ಬೇರೆ ತರಹದ ಹಣ್ಣಿನ ತೋಟಗಳು, ಈ ತರಹಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತೋಟಗಳಲ್ಲೂ ಕೂಡ ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡಬಹುದಾ? ಮಾಡಬಹುದು ಅನ್ನೋದಾದ್ರೆ ಹೇಗೆ ಮಾಡೋದು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ? ಖಂಡಿತವಾಗ್ಲೂ ಸರ್, ಯಾಕಂತ ಹೇಳಿದ್ರೆ ಇದು ತುಂಬಾ ಬೇಕಾಗಿರ್ತಕ್ಕಂಥದ್ದು. ಇದು ಈಗ ಎಲ್ಲಾ ಕಡೆ ಅಡಿಕೆ ಬೆಳೆನ ಇಡ್ತಿರ್ತಕ್ಕಂಥದ್ದು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಈ ಅಡಿಕೆ ಬೆಳೆಯಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೆರಳು. ಮೊದಲನೇ ವರ್ಷಗಳಲ್ಲಿ ನೆರಳು ತುಂಬಾ ಮುಖ್ಯವಾಗಿರುತ್ತೆ. ಅಂತ ಪ್ರದೇಶದಲ್ಲಿ ಗ್ಲೇರಿಸೀಡಿಯಾ ಸುತ್ತ ಬಾರ್ಡರ್ ಅಲ್ಲಿ ಅಥವಾ ಸಾಲ್ಗಳ ಮಧ್ಯ ಕೂಡ ನಾವು ಗ್ಲೇರಿಸೀಡಿಯಾ ಹಾಕೊಂಡ್ರೆ ಒಳ್ಳೆ ನೆರಳಾಗುತ್ತೆ, ಇಲ್ಲಾಂದ್ರೆ ಅಗಸೆ ಒಳ್ಳೆ ನೆರಳಾಗುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಪ್ರಮಾಣದ ಒಂದು ಬಯೋಮಾಸ್ನ ಅಥವಾ ನಾವು ಹಸಿರೆಲೆಗಳನ್ನ ಸಿಗೋದ್ರಿಂದ ಅದನ್ನ ನಾವು ನೆರಳು ಜೊತೆಗೆ ಅವನ್ನ ಸೌರಿ ಮತ್ತೆ ಅವನ್ನ ಭೂಮಿಗೆ ಸೇರಿಸೋದ್ರಿಂದ ಒಳ್ಳೆ ಗೊಬ್ಬರ ಕೂಡ ಆಗುತ್ತೆ. ಇದು ಒಂದು ಅಡಿಕೆಯಲ್ಲಿ. ಅಡಿಕೆಯಲ್ಲಿ ಇನ್ನು ಬೇರೆ ಬೆಳೆಸೋದಾದ್ರೆ ನಾವು ತಗಚಿ ಅಂತ ಒಂದು ಬರುತ್ತೆ ಸರ್, ನಮ್ಮ ರೋಡ್ ಸೈಡ್ ಅಲ್ಲಿ ಅಥವಾ ಕೆರೆ ಅಂಗಳದಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಇಂಗ್ಲಿಷ್ ಅಲ್ಲಿ ಕ್ಯಾಶಿಯಾ ಸ್ಪೀಸೀಸ್ ಅಂತ ಕರಿತೀವಿ. ಅದ್ರ ಎಲೆ ಸೇಮ್ ನಮ್ದು ನೆಲಗಡಲೆಗೆ ಹೋಲೋದ್ರಿಂದ, ಶೇಂಗಕ್ಕೆ ಹೋಲೋದ್ರಿಂದ ಅದಕ್ಕೆ ನಾಯಿ ಶೇಂಗಾ ಅಂತಾನು ಕರೀತಾರೆ. ಅದನ್ನು ಕೂಡ ನಾವು ನಮ್ಮ ತೋಟಗಳಲ್ಲಿ ಬೆಳೀತಕ್ಕಂಥದ್ದು. ಆಮೇಲೆ ಎಲ್ಲಾ ಮಾವಿನ ತೋಟಗಳಲ್ಲಿ, ತೆಂಗಿನ ತೋಟಗಳಲ್ಲಿ ಅಥವಾ ಬೇರೆ ಯಾವುದೇ ತೋಟಗಳಲ್ಲೂ ಕೂಡ ನಾವು ಈ ಹಸಿರೆಲೆ ಗೊಬ್ಬರಗಳನ್ನ ಬಳಸ್ಬಹುದು. ಡೈಂಚ ಬೆಳೆಸ್ಬಹುದು, ಅಪ್ಸೆಂಡ್ ಬೆಳೆಸ್ಬಹುದು, ಹುರುಳಿ ಬೆಳೆಸ್ಬಹುದು, ಅಲಸಂದೆ ಬೆಳೆಸ್ಬಹುದು, ಇನ್ನು ಬೇಕು ಅಂದ್ರೆ ನಮ್ಗೆ ಬೇರೆ ಅವರೇ ಬೆಳೆಸ್ಬಹುದು. ಆಮೇಲೆ ಕೆಲವೊಂದು ತೋಟಗಳಲ್ಲಿ ನಾವು ವೆಲ್ವೆಟ್ ಬೀನ್ ಅನ್ನೋದೊಂದು ಬರುತ್ತೆ ಸರ್, ಇದೇನಂದ್ರೆ ತುಂಬಾ ಹೆಂಗೆ ರಾಕ್ಷಸ ತರ ಬೆಳೆದ್ಬಿಡುತ್ತೆ. ಹೌದು, ಅದ್ರ ಜೊತೆಗೆ ತುಂಬಾ ಎಲೆನು ಕೂಡ ಇದು ಹರಡುತ್ತೆ. ಆಮೇಲೆ ಮಣ್ಣು ಸೂರ್ಯನ ಬಿಸಿಲಿಗೆ ತಾಗೋದೇ ಇಲ್ಲ. ಆಮೇಲೆ ಇದು ಒಂದು ಸರಿಗೆ ಕಟಾವ್ ಮಾಡಿಬಿಟ್ಟು ಕುಯ್ದು ಬಿಟ್ರೆ ಮತ್ತೆ ಇನ್ನು ಬರ್ತಕ್ಕಂಥದ್ದಾಗುತ್ತೆ. ಇದನ್ನ ಬಳಸ್ಬಹುದು. ಆದ್ರೆ ಇದರಲ್ಲಿ ತುಂಬಾ ತಂಪಾದ ವಾತಾವರಣ ಕ್ರಿಯೇಟ್ ಆಗಿರೋದ್ರಿಂದ ನಾವೇನಾದ್ರೂ ನಿತ್ಯ ತಿರುಗಾಡ್ತಿದೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಏನಂದ್ರೆ ಹಾವುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಕೂಡ ರೈತನ ಮಿತ್ರರೇ, ನಾವು ಅದಕ್ಕೇನು ಡಿಸ್ಟರ್ಬ್ ಮಾಡಲಿಲ್ಲ ಅಂದ್ರೆ ಅದು ನಮ್ಗೇನು ಮಾಡೋದಿಲ್ಲ. ಸೊ ಇವೆಲ್ಲ ನಾವು ಹಸಿರೆಲೆ ಗೊಬ್ಬರವಾಗಿ ಬಳಸ್ಕೋಬಹುದು. ವರ್ಷದಲ್ಲಿ ಎಷ್ಟು ಸರಿ ಬೆಳ್ಕೊಳ್ಳೋದು ಒಳ್ಳೆದು ತೋಟಗಳಲ್ಲಿ? ತೋಟಗಳಲ್ಲಿ ನಾನು ಹೇಳ್ದಂಗೆ ವೆಲ್ವೆಟ್ ಬೀನ್ ಅನ್ನೋದು ವರ್ಷಕ್ಕೆ ಒಂದ್ ಸರಿ ಹಾಕೊಂಡ್ರೆ 3-4 ವರ್ಷ ಬರುತ್ತೆ ಸರ್. ಸಾಮಾನ್ಯವಾಗಿ ತೆಂಗಿನಲ್ಲಿ ಆದ್ರೆ, ಅಡಿಕೆಲಾದ್ರೆ ವರ್ಷಕ್ಕೆ ಒಂದು ಸರಿ ಬೆಳ್ಕೊಂಡ್ರೆ ಸಾಕು. ಈಗ ಸಾವಯವ ಕೃಷಿಯಲ್ಲಿ ಮುಖ್ಯವಾಗಿ ನಾವು ಬೆಳೆ ಪರಿವರ್ತನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈ ಬೆಳೆ ಪರಿವರ್ತನೆಯಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಏನಾದ್ರೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ ಅದರಲ್ಲಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ವರ್ಷಕ್ಕೆ ಒಂದ್ ಸರಿ ಮಾಡ್ಕೊಂಡ್ರು ಕೂಡ ಸಫಿಶಿಯಂಟ್, ಸಾಕಾಗುತ್ತೆ ಸರ್. ಈ ಹಸಿರೆಲೆ ಗೊಬ್ಬರಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡ್ತಕ್ಕಂಥದ್ದು ಹೇಗೆ? ನೇರವಾಗಿ ನಮ್ಮ ಕೃಷಿ ಕಾಲೇಜಿಗೆ ಬಂದು ಭೇಟಿ ಆಗ್ಬೋದು. ಎರಡನೇದು ನನ್ನ ಒಂದು ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 9964420277. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9964420477. ಒಳ್ಳೆಯದು ಜಿ ಪ್ರಮೋದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನಮ್ಮ ಮಣ್ಣಿಗೆ ಹಸಿರೆಲೆ ಗೊಬ್ಬರಗಳಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಅದನ್ನು ಮಾಡಿಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ

ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಸುಗ್ಗಿ ತಂದವಳಾರಮ್ಮ, ಈ ಸುಗ್ಗಿ ತಂದವಳಾರಮ್ಮ.